ನಮ್ಮಯ ದೇಶ ಭಾರತ ಹೆಮ್ಮೆಯ ದೇಶ ಮಹಾಪುರುಷರ ಕೀರ್ತಿ ಪ್ರಕಾಶದಿ ಹೊಳೆಯುವುದು ಆಕಾಶ ಭಾರತ ನಮ್ಮಯ ದೇಶ ಭಾರತ ಹೆಮ್ಮೆಯ ದೇಶ ಮಹಾಪುರುಷರ ಕೀರ್ತಿ ಪ್ರಕಾಶದಿ ಹೊಳೆಯುವುದು ಆಕಾಶ ಅವರಂತಹ ಮಹದ ವಿಲಾಸ ಅಹನಮ್ಮಯ ದೇಶ ಭಾರತ ನಮ್ಮಯ ದೇಶ ಭಾರತ ನಮ್ಮಯ ದೇಶ ಭಾರತ ಹೆಮ್ಮೆಯ ದೇಶ ಮಹಾಪುರುಷರ ಕೀರ್ತಿ ಪ್ರಕಾಶದಿ ಹೊಳೆಯುವುದು ಆಕಾಶ ಬಸವರಾಮಾನುಜ ಶಂಕರ ಸದ್ಧರ್ಮವ ಸಾರಿದ ನಾಡು ಬುದ್ಧ ಬಸವರಾಮಾನುಜ ಶಂಕರ ಸದ್ಧರ್ಮವ ಸಾರಿದ ನಾಡು ಕಾಳಿದಾಸ ಚಾಣಕ್ಯ ಜಕ್ಕಣರ ಜಾಣ್ಮೆ ನೀತಿ ಕಲೆಗಳ ಬೀಡು ನಮ್ಮಯ ದೇಶ ಭಾರತ ನಮ್ಮಯ ದೇಶ ಭಾರತ ನಮ್ಮಯ ದೇಶ ಭಾರತ ಹೆಮ್ಮೆಯ ದೇಶ ಮಹಾಪುರುಷರ ಕೀರ್ತಿ ಪ್ರಕಾಶದಿ ಹೊಳೆಯುವುದು ಆಕಾಶ ನಡೆಸಲು ಆದರ್ಶಮಯೀ ಜೀವನ ನಡೆಸಲು ನಮ್ಮಯದಾಗಲಿ ಹವ್ಯಾಸ ಅಹನಮ್ಮಯ ದೇಶ ಭಾರತ ನಮ್ಮಯ ದೇಶ ಭಾರತ ನಮ್ಮಯ ದೇಶ ದೇಶಭಕ್ತಿ ಗೀತೆ ಕೇಳಿದ್ರಿ. ಸಮಯ 7:05. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ನಾನು ನಂಜಾನು ಚಿತ್ರದ ಒಂದು ಗೀತೆ ಶಾಶ್ವತಿ ಕಶ್ಯಪ್ ಅವರ ಧ್ವನಿಯಲ್ಲಿದೆ. ಶ್ರೀಹರಿ ಅವರ ಗೀತ ರಚನೆಗೆ ಶ್ರೀಧರ್ ಕಶ್ಯಪ್ ಅವರ ಸಂಗೀತವಿದೆ. ಗಂ ಗಣಪತಯೇ ನಮಃ ಗಣಪತಯೇ ನಮಃ ಗಣಪತಯೇ ನಮಃ ಜಗದ ಸಕಲ ಜನರ ಮೊದಲನೇ ದೈವವು ಇವನೇ ಗಣನಾಥ ಸರಿಸು ಇರುಳ ಹರಿಸು ಹಗಲನಿ ಪಾಪ ವಿನಾಶ ಶಿವನ ಸುತ ವಿಕ್ರಾಂತ್ ರೋಣ ಚಿತ್ರಕ್ಕಾಗಿ ಹಾಡಿದ್ದಾರೆ ವಿಜಯಪ್ರಕಾಶ್, ಕಾರ್ತಿಕ್, ಹರ್ಷಿಕಾ, ದೇವಂತ್ ಮತ್ತು ಸಂಗಡಿಗರು. ಅನೂಪ್ ಭಂಡಾರಿಯವರ ಗೀತ ರಚನೆಗೆ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ. ಬೇಟೆಗಾರನು ಬಿಡು ಮಾತೇ ಇಲ್ಲ ಯಾರನು ಗೊತ್ತು ಗುರಿಯೇ ಇರದ ಫಕೀರನು ನಿನ್ನ ಬಿಟ್ಟು ನೋಡಿಲ್ಲ ಯಾರನು ಬಿಡ ಎಂದು ಚಿಕ್ಕಿ ಇಟ್ಟಾಯ್ತು ಹೊಡಿ ನಿನ್ನ ಓಡಸೆರ ಮಿಸೆಯ ತಿರುವಿ ನೀ ತೋರು ನಿನ್ನ ಜೋರು ಹೀರೋ ಹೀರೋ ಒಂದೇನ್ ಮಾಡೋದ್ ಹೇಳಿ ಗುರು ಕಣ್ಣ ಸನ್ನೆಯ ಕೆಂಪಾಯ್ತು ನಿನ್ನ ಕೆನ್ನೆಯ ಬಣ್ಣ ಬಣ್ಣ ಬೆಲ್ಲ ಬಿಟ್ಟು ಇನ್ನು ನನ್ನ ಮೋಡಿ ನೋಡಿ ನೋಡಿ ನೋಡಿ ನೋಡಿ ನೋಡಿ ಬಂದು ಸೇರು ನನ್ನ ಹ ಇನ್ನೀಗ ಕೇಳಿ ಜೀವನನೇ ನಾಟಕ ಸ್ವಾಮಿ ಚಿತ್ರದ ಒಂದು ಗೀತೆ. ಮಾನಸ ಹೊಳ್ಳ ಅವರ ಧ್ವನಿಯಲ್ಲಿದೆ. ಜನಪದ ಗೀತೆಗೆ ಸಂಗೀತ ನೀಡಿದ್ದಾರೆ ಅತಿಶಯ್ ವೇದಾಂತ್ ಜೈನ್. ಗಟ್ಟಿ ಇದೆ ಬೆಟ್ಟ ಕುಟ್ಟಿ ಪುಡಿ ಪುಡಿ ಮಾಡುವಂತ ಪಿಸ್ತಾಕಣೋ ಇವನಿಷ್ಟೆ ಅಂತ ಹೇಳೋ ಸ್ಕೆಲು ಟೇಬುಗಳು ಎಲ್ಲೂ ಇಲ್ವೇ ಇಲ್ಲ ಕಣೋ. ಕೂತಲೇ ಬ್ರಹ್ಮನಿಗೂ ಅಬ್ಬಬ್ಬ ಕನ್ಫ್ಯೂಸ್ ಮಾಡೋ ನೀವ. ಅಮೃತವಾಹಿನಿ ಚಿತ್ರದ ಒಂದು ಗೀತೆ ಸಿದ್ದಾರ್ಥ್ ಬೆಳಮಣ್ಣವರ ಧ್ವನಿಯಲ್ಲಿದೆ. ವೆಂಕಟೇಶ್ ಮೂರ್ತಿ ಎಚ್ಎಸ್ ಅವರ ಗೀತ ರಚನೆಗೆ ಉಪಾಸನಾ ಮೋಹನ್ ಅವರ ಸಂಗೀತವಿದೆ. ಅಂಗಳದಲ್ಲಿ ಕರುಣಾ ಕುಡಿಯ ಸೆಳೆತ ಅನುಬಂಧದ ಅಂಗಳದಲ್ಲಿ ಕರುಣಾ ಕುಡಿಯ ಸೆಳೆತ ಚಂದ್ರಮುಖಿಯ ಒಡಲಿನಲ್ಲಿ ಅಗ್ನಿಮುಖಿಯ ಸಿಡಿತ ಚಂದ್ರಮುಖಿಯ ಒಡಲಿನಲ್ಲಿ ಅಗ್ನಿಮುಖಿಯ ಸಿಡಿತ ಅನುಬಂಧದ ಅಂಗಳದಲ್ಲಿ ಕರುಣಾ ಕುಡಿಯ ಸೆಳೆತ ಹಸಿರು ವನದ ಹೂವಿನೆದೆಯ ಒಡಲಾಳದ ಮಿಡಿತ ಒಳಗರುಳಿನ ತುಡಿತ ಹಸಿರು ವನದ ಹೂವಿನೆದೆಯ ಒಡಲಾಳದ ಮಿಡಿತ ಒಳಗರುಳಿನ ತುಡಿತ ಮಮತೆಯೊಂದು ಮರುಗುತ್ತಿಹುದು ಮಮತೆಯೊಂದು ಮರುಗುತ್ತಿಹುದು ನೊಂದು ಕರುಳ ಕಡೆಗೆ ಹೀಗೆ ನಿಂತು ಮರೆಗೆ ಅನುಬಂಧದ ಅಂಗಳದಲ್ಲಿ ಕರುಳ ಕುಡಿಯ ಸೆಳೆತ ಸಹಿತ ಬಾಳಲಿ ಅನವರತ ಪ್ರೀತಿಯೊಂದೇ ದಾರಿ ನಮಗೆ ಉಳಿಯ ಜೀವ ಸಹಿತ ಬಾಳಲಿ ಅನವರತ ಒಲವೊಂದೆ ಉಳಿದು ಬಿಡಲಿ ಜೀವನದಲ್ಲಿ ಸತತ ಇದೇ ಅಮೃತವಾಹಿನಿ ಇದೇ ಅಮೃತವಾಹಿನಿ ಇದೇ ಅಮೃತವಾಹಿನಿ ಮುಂದಿನ ಗೀತೆ ರಾಬರ್ಟ್ ಚಿತ್ರದ್ದು ಹಾಡಿದ್ದಾರೆ ದಿವ್ಯಾ ಕುಮಾರ್ ಮತ್ತು ಸಂಗಡಿಗರು ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ. ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮ ನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಯುದ್ಧ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ, ಹಾಡೋ ಹಾಡೋ ಜೈಕಾರ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಕೆ ಕಲ್ಯಾಣವರ ಗೀತ ರಚನೆಗೆ ಅರ್ಜುನ್ ಚನ್ನಿ ಅವರ ಸಂಗೀತವಿದೆ. ಕೈಲಾಶ್ ಖೇರ್ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ ಬಜರಂಗಿ 2 ಚಿತ್ರದ ಗೀತೆ. ಭೂಮಿಯ ತೂಕವ ಭೋರ್ಗರೆದವನು, ಪಾನಿನ ಒಡೆತನದವನು, ಓ ನಕ್ಷತ್ರ ಮಂಡಲ ಚದುರಿಸಿದವನು, ಕಲವ ಎದುರಿಸಿದವನು. ಭೋರ್ಗರೆದವನು, ಪಾನಿನ ಒಡೆತನದವನು, ನಕ್ಷತ್ರ ಮಂಡಲ ಚದುರಿಸಿದವನು, ಅಲವ ಎದುರಿಸಿದವನು. ಘನವೀರ ರಣಧೀರ ಇತಿಹಾಸವಾಗಿ ದಿಕ್ಕನೆತ್ತು ಬಂದ ಬಂದ ರೇ ರೇ ರೇ Oh, ಕಂಬಳಿ ಗಂಜಿ ನೀಡಿದ ತ್ಯಾಗಿ, ಕಂಬಳಿ ಹೊದಿಸಿ ಕಾಯುವ ಯೋಗಿ, ಬಂಧುವಾಗಿ ಬಂದನು ಬಾಗಿಲ ಬಳಿ, ಭಯವೂ ಇಲ್ಲ ಬಂದರೂ ಮಳೆ ಚಳಿ, ಭರವಸೆ ಬೆಳಕು ಇವನಲ್ಲಿ ಹುಡುಕು, ಉಳಿದಿರೋ ಬದುಕು ಗೆಲ್ಲಲು ಬದುಕು, ಧೈರ್ಯ ಸ್ಥೈರ್ಯ ಶೌರ್ಯ ಕೊಪ್ಪ ಗಂಡು ಗಲಿರೆ re re ಭೋರ್ಗರೆದವನು ಬಾನಿನ ಒಡೆತನದವನು. ಲವ್ ಯು ರಚ್ಚು ಚಿತ್ರದ ಒಂದು ಗೀತೆ ಸಂಜಿತ್ ಹೆಗ್ಡೆ ಅವರ ಧ್ವನಿಯಲ್ಲಿದೆ. ಆರ್ ಪುನೀತ್ ಆರ್ಯ ಅವರ ಗೀತ ರಚನೆಗೆ ಮಣಿಕಂಠ್ ಕದ್ರಿ ಅವರ ಸಂಗೀತವಿದೆ. ಗಾಳಿಯೂ ತಣ್ಣನೆ, ಏಕೀ ಜಗದ ಚಿಂತೆ ಪುಷ್ಪ ಚಿತ್ರದ ಒಂದು ಗೀತೆ, ಹಾಡಿದ್ದಾರೆ ಸಿದ್ ಶ್ರೀರಾಮ್. ವರದರಾಜ್ ಚಿಕ್ಕಬಲ್ಲಾಪುರ ಅವರ ಗೀತ ರಚನೆಗೆ ದೇವಿ ಶ್ರೀಪ್ರಸಾದ್ ಅವರ ಸಂಗೀತವಿದೆ. ಕಣ್ಣಿನ ನೋಟ ತಿರುಗಿಸಿ ಬಿಡುವೆ, ಆ ನೋಟದ ಮೇಲೆ ರೆಪ್ಪೆಯನಿಟ್ಟು ಬಚ್ಚಿಡುತ್ತಿರುವೆ. ಕಾಣದೇ ಇರೋ ದೇವರನೇ ಕಣ್ಣಾಳರಿ ತುಂಬಿರುವೆ, ಕಣ್ಣಿನ ಎದುರೆ ನಾ ನಿಂತು ಕಾಣದೆ ಯೋಚಲುವೆ. ನೋಟ ಬಂಗಾರ ಂತಾದೇನೆ ಯಾರಿಗೂ ಎಂದೆಂದೂ ತಲೆಬಾಗದೆ ನಾನು, ನಿನ ಕಾಲಿನ ಗೆಜ್ಜೆಯ ನೋಡಲು ತಲೆಯ ಬಾಗಿದೆನೆ. ಇಷ್ಟು ಬದುಕಿ ಬಾಡಿ ನಿನ್ನ ಮನೆಯ ಸುತ್ತ ತಿರುಗಿದೆ ನಾನು, ಒಮ್ಮೆ ನನ್ನ ನೋಡೆ ನೀನು ಸಾಕೆನು ಬೆನು ನಾನು. ನೋಟ ಬಂಗಾರ ಕುಮಾರಿಗಳಾರಿಲ್ಲ ಅದರಿಂದ ತಾನೇ ನೀ ಸುಂದರಿ ಎನಿಸಿರುವೆ. ಹದಿನೆಂಟರ ಹಳೆಯ ತಲುಪಿದರೆ ಸಾಕು, ನೀನೊಬ್ಬಳೆ ಅಲ್ಲ ಎಲ್ಲರೂ ಮುದ್ದಾಗಿರುತ್ತಾರೆ. ಕೆಂಪು ಚಂದನದ ಸೀರೆಯುಟ್ಟರೆ ಕಲ್ಲು ಕೂಡ ರಾಜಕುಮಾರಿ, ಏಳು ಕಲ್ಲ ಮೋದಯ ತೊಟ್ಟರೆ ಪ್ರತಿ ಹುಡುಗಿ ಸುಂದರಾಂಗಿ. ಆದ ನೋಟ ಬಂಗಾರ